ಕಬೆಡರಿ ನಂದು ಗುಳ್ಳ ನಾಯಿ ಸಾಕರಿ ಕೊಟ್ಟ ಸಾಲವ ಕೊಡದವ ನಾಯಿ ಕೊಟ್ಟ ಭಾಷೆಯ ತಪ್ಪುವ ನಾಯಿ ಕೊಟ್ಟ ಸಾಲವ ಕೊಡದವ ನಾಯಿ ಕೊಟ್ಟ ಭಾಷೆಯ ತಪ್ಪುವ ನಾಯಿ ಕಟ್ಟಿಯ ಮೇಲೆ ಕುಳಿತುಕೊಂಡು ಕಟ್ಟಿಯ ಮೇಲೆ ಕುಳಿತುಕೊಂಡು ಇಚ್ಛೆ ಹೇಳುವ ಸಮಗರ ನಾಯಿ ನಂಬಿ ಗುಳ್ಳ ನಾಯಿ ಸಾಕರಿ ಫಲಿತಾತ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹಡದಾಕ ಬೇಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹಡಿದಾಕ ಬೇಡರಿ ನಂಬಿ ಗುಳ್ಳ ನಾಯಿ ಸಾಕರೆ ಉಂಡ ಮನೆಯ ಕೊಂಬುವ ನಾಯಿ ನಂಬಿದವರನ್ನ ಕೆಡಿಸುವ ನಾಯಿ ಉಂಡ ಮನೆಯ ಕೊಂಬುವ ನಾಯಿ ನಂಬಿದವರನ್ನ ಕೆಡಿಸುವ ನಾಯಿ ಗಂಡ ಸತ್ತರಂಡೆ ಮುಂಡರ ಗಂಡ ಸತ್ತರಂಡೆ ಮುಂಡರ ಭೋಗ ಮಾಡುವ ಜಗ ಬಂಡ ನಾಯಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಪಟ್ಟದ ಸಸಿ ಬಿಟ್ಟು ತಿರುಗುವ ನಾಯಿ ಸಸಿ ಬಿಟ್ಟು ತಿರುಗುವ ನಾಯಿ ಬಿಟ್ಟ ಸಿಯಳ ಕೂಡುವ ನಾಯಿ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಬಿಟ್ಟಾಡುವ ಕೆಟ್ಟ ನಾಯಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ನಾಯಿ ಎಂದರೆ ನಾಯಿಯನಲ್ಲ ನಾಯಿ ಎಂದರಿದು ನಾಯಿಯನಲ್ಲ ಜ್ಞಾನ ಇಲ್ಲದ ಹೀನ ನಾಯಿ ತಂದೆ ತಾಯಿಗೆ ನಿಂದೆ ಮಾತಾಡಿದವ ತಂದೆ ತಾಯಿಗೆ ನಿಂದೆ ಮಾತಾಡಿದವ ಹಂದಿ ಹೆಂಗ ತಿರುಗುವ ನಾಯಿ ನಂಬಿಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಯಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಕೆಲವು ಹೊಲೆಯುವರಲ್ಲಿ ಹುಟ್ಟುವುದೇ ಸಾಕಿ ಕೆಲವು ಹೊಲೆಯುವರಲ್ಲಿ ಹುಟ್ಟುವುದೇ ಸಾಕಿ ನರ ಜನ್ಮದಲ್ಲಿ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಹರವು ತನ್ನೊಳಗಿದ್ದು ಮರೆತು ತಿರುಗುವ ಮನುಜ ಹರವು ತನ್ನೊಳಗಿದ್ದು ಮರೆತು ತಿರುಗುವ ಮನುಜ ಕುರಿ ಕೋಳಿ ಚಲ್ಮದಳು ಹುಟ್ಟುವದ ಸಾಕ್ಷಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಗುರುಗಿರಿಯರ ಮಾತು ಲಕ್ಷಕ್ಕೆ ತರದವಗೆ ಗುರುಗಿರಿಯರ ಮಾತು ಲಕ್ಷಕ್ಕೆ ತರದವಗೆ ಮೋಕ್ಷದ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿದ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ನೊಳಗಿದ್ದು ಮರತು ತಿರಗುವ ಮನುಜ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಅಲ್ಲೆಂಬ ಮಾತಿಗೆ ಹೌದೆಂಬ ವಾದಿ ಅಲ್ಲೆಂಬ ಮಾತಿಗೆ ಹೌದೆಂಬ ವಾದಿಯೋ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಮುಂದೆ ಹೋಗುದು ಬಿಟ್ಟು ಹಿಂದೆ ಆಡುವ ಮೂಳ ಮುಂದೆ ಹೋಗುದು ಬಿಟ್ಟು ಹಿಂದೆ ಆಡುವ ಮೂಳ ಹಂದಿ ಜನ್ಮದೊಡು ಹುಟ್ಟುವುದೇ ಸಾಕ್ಷಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಹಿಂದೆ ಕುಂದೆವ ಅಳಿದು ಒಂದೇ ಬಾವದಿ ನಡೆದು ಹಿಂದೆ ಕುಂದೆವ ಅಳಿದು ಒಂದೇ ಬಾವದಿ ನಡೆದು ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಕೆರವು ಹಲಿಯುವರಲ್ಲಿ ಕೆರವು ಹಲಿಯುವರಲ್ಲಿ ಹುಟ್ಟುವನೆ ಸಾಕ್ಷಿ ಕೆರವು ಹಲಿಯುವರಲ್ಲಿ ಹುಟ್ಟುವನೆ ಸಾಕ್ಷಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ ಹರನ ನೆನೆಯದ ಪ್ರಾಣಿ ಮುದ್ದೇಬಿಹಾಳ್ ತಾಲೂಕು ಗಂಗೂರು ಗ್ರಾಮದ ಮಾಲಯ್ಯ ಲಕ್ಷ್ಮಣ್ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಇದುವರೆಗೆ ಕೇಳಿದ್ರಿ ಜನಪದ ಸಂಗೀತದಲ್ಲಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಲವು ರಂಗಗೀತೆಗಳನ್ನು. ಸುರಲೋಕಕ್ಕೆ ಸೋಪಾನವನ್ನು ರಚಿಸಿ ಸುರಲೋಕಕ್ಕೆ ಸೋಪಾನವನ್ನು ರಚಿಸಿ ಮತ್ಸ್ಯಯಂತ್ರ ಸಲಕರಿದ ದುರಧೀರ ಮತ್ಸ್ಯಯಂತ್ರವಂ ಸಲಕರಿದ ದುರಧೀರ ನಿನಗೆ ಜ್ಯೋತಿಗ ಬರುದಲೆ ಗಾಂಧರ್ವ ವಿಜಯದಿ ಮನಂ ಕರುಣೇ ಕರುಣೇ